ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಕರೋಜಲ ಧರಣಿ ಜನಕ ಜನನಿ ಜನನಿ ದೇವಿ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಹಾಯಿದೋಣಿ ಕನ್ನಡದ ಪ್ರಸಿದ್ಧ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಮಿಲನ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿನಿ ಅವರ ಗೀತ ರಚನೆಗೆ ಮನೋಮೂರ್ತಿ ಅವರ ಸಂಗೀತವಿದೆ. ಸಲ್ಲಿ ಚೂರು